ನಮಗೆ ನಾಲ್ಕು ಪಾದಗಳು, ಜಾಗೃತದಲ್ಲಿಯೂ ನಾಲ್ಕು ಪಾದಗಳು, ಸ್ವಪ್ನದಲ್ಲಿಯೂ ನಾಲ್ಕು ಪಾದಗಳು, ಗಾಢನಿದ್ರೆಯಲ್ಲಿಯೂ ನಾಲ್ಕು ಪಾದ. ಆ ಸ್ಥಾನ ಅವಸ್ಥೆಗಳಲ್ಲಿ ಆ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ. ಪಾದಗಳು ಮಾತ್ರ ನಾವು ಇದ್ದೇ ಇರ್ತವೆ. ಹೆಸರಿಗೆ ಏನು ಬರ್ತಂತವೆ? ಬಹಿಷ್ಪ್ರಜ್ಞ. ಇವರಿಗೆ ಬಹಿಷ್ಪ್ರಜ್ಞ ಅಂತ ಯಾಕೆ ಕರೀತಾ ಇದ್ರೆ, ಹೊರಗಿನದೆಲ್ಲವೂ ಎಚ್ಚರ ಇಲ್ಲ. ಇವನ ಎಚ್ಚರ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಏನೇನೋ ಒಂದು ಇದೆ, ಒಂದು ಇದೆ ಅಂತ ಇದನ್ನು ಕೈ ಮಾಡ್ತ. ಇವನ ಎಚ್ಚರ ವೃಕ್ಷದಲ್ಲಿದ್ದಾಗ ವೃಕ್ಷವು ಇದೆ ಅಂತ ಇದನ್ನು ಮಾಡ್ತ. ಈ ಜಗತ್ತು ಇದೆ ಅಂತ ಐಡೆಂಟಿಫೈ ಮಾಡೋದಾದ್ರೆ ಮುಂಚೆ ಅವನಿಗೆ ಎಚ್ಚರ ಇದೆ. ಸಚ್ಚಿದಾನಂದ ಆತ್ಮನ ಎಚ್ಚರ ನಾವು ಮಾತಾಡ್ತಾ ಇಲ್ಲ. ಸಂಘಾತ ಜೀವಾತ್ಮ ಇದ್ದಾನೆ, ಅಭಿಮಾನಿ ಜೀವಾತ್ಮ. ಇವನ ಎಚ್ಚರ ಇದು ಯಾವತ್ತಿಗೂ ಅಸೋಸಿಯೇಟೆಡ್ ಎಚ್ಚರ. ಇವನ ಎಚ್ಚರ ಯಾವತ್ತೂ ಕೂಡ ಯಾವುದೋ ಒಂದು ಪದಾರ್ಥ, ಯಾವುದೋ ಒಂದು ಜೀವ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ವಸ್ತು, ಇವುಗಳನ್ನು ಸಹಿತವಾಗಿ ಇವನ ಎಚ್ಚರ ಕೌಂಟ್ ಆಗ್ತದೆ. ಯಾಕಪ್ಪ ಅಂದ್ರೆ ಏಳು ಅಂಗಗಳಲ್ಲಿ ಕೊಡ್ತಾನೆ, ಸಪ್ತಾಂಗ ಮತ್ತು ಏಕೋನ ವಿಂಶತಿ ಮುಖ, ಹತ್ತೊಂಬತ್ತು ಮುಖಗಳಿಂದ ಕೂಡಿದ. ಸಪ್ತ ಅಂಗಗಳಿಂದ ಮತ್ತು ಹತ್ತೊಂಬತ್ತು ಮುಖಗಳಿಂದ ಕೂಡಿದ್ದಾನೆ. ಸ್ಥೂಲವನ್ನು ಅನುಭವಿಸ್ತಾ ಇರ್ತಾನೆ. ಆದ್ದರಿಂದ ಇವನ ಹೆಸರು ವೈಶ್ವಾನರ. ಆತ್ಮ ವೈಶ್ವಾನರ. ಕೇರ್ಫುಲ್ ಆಗಿ ನೋಟ್ ಮಾಡ್ರಿ. ಇಂಡಿವಿಜುವಲ್ ಆತ್ಮನ ವಿಚಾರವನ್ನು ಮಾತಾಡ್ತಾ ಮಾತಾಡ್ತಾ ಸಮಷ್ಟಿ ವೈಶ್ವಾನರಕ್ಕೆ ಹೋಗ್ಬಿಟ್ರು. ಸ್ಥೂಲ ಶರೀರ ಅಭಿಮಾನಿಯನ್ನೇ ಅದು ಕ್ರಿಯೇಟೆಡ್ ಜಗತ್ತು ಅಂತಲ್ಲೇ ನಾವೇನು ವಾದ ಮಾಡೋದಿಲ್ಲ. ಈ ಆತ್ಮನೇ ಆ ವೈಶ್ವಾನರ ಅಂದ್ಬಿಟ್ರಲ್ಲ ನೀವು. ಬಾಹ್ಯ ವಸ್ತುಗಳ ಪ್ರಜ್ಞೆಯೇ ಇಲ್ಲ ಅಂದರೆ ಜಗತ್ತು ಇವನಿಗೆ ಎಲ್ಲಿದೆ? ಎಲ್ಲ ನಾಮರೂಪಗಳ ಪ್ರಜ್ಞೆ ಅವನಿಗಿರಬೇಕು. ಆವಾಗಲೇ ಅವನು ಜಗತ್ತಿದೆ ಜಗತ್ತಿದೆ ಜಗತ್ತಿದೆ ಅಂತ ಅವನವನ ರಾಗದ್ವೇಷದ ಹಿನ್ನೆಲೆಯಲ್ಲಿ, ಅವನವನ ಇಷ್ಟ ನಾನಿಷ್ಟಗಳ ಹಿನ್ನೆಲೆಯಲ್ಲಿ ಅಂತ ಜಗತ್ತಿದೆ. ಯಾರಿಗೆ ಸುಖದಾಯಕವಾಗಿಯೋ ಯಾರಿಗೆ ದುಃಖದಾಯಕವಾಗಿಯೋ ಅಂತ ಜಗತ್ತಿದೆ. ಹೀಗಾಗಿ ಬರೀ ಆತ್ಮ ಜಿಜ್ಞಾಸ ಒಂದಕ್ಕೆ ಉಪನಿಷತ್ತು ನಿಲ್ಲೋದಿಲ್ಲ. ಈ ಆತ್ಮನೇ ಸಮಸ್ತವೂ ಆಗಿದ್ದಾನೆ. ಅವನನ್ನು ವೈಶ್ವಾನರ ಅಂತ ಕರೆ. ಎರಡಾದ್ರಲ್ಲಿಲ್ಲ, ಆತ್ಮ ಒಂದು, ಎರಡಾದ್ರೂ ಎರಡಾಗಿಲ್ಲ, ಎರಡಾಗಿಲ್ಲ. ಅವನೇ ಇಲ್ಲಿ ಇಂಡಿವಿಜುವಲ್ ಆಗಿ ವೈಶ್ವಾನರ, ಇಂಡಿವಿಜುವಲ್ ಆಗಿ ಏನೇನು ಊಟ ಜಾಗೃತ, ಸಮಷ್ಟಿಯೊಳಗೆ ಏನಾಗುತ್ತ ಈ ವಿಶ್ವವೇ, ಈ ವಿಶ್ವ ಅನ್ನೋದ ಬೇರೆ, ಆ ವಿಶ್ವ ಅನ್ನೋದ ಬೇರೆ. ಇವನ ಹೆಸರು ಅಲ್ಲಿ ಬರ್ತ ನೋಡ್ರಿ, ಜಾಗೃತ ಸ್ಥಾನ ಬಹಿಷ್ಪ್ರಜ್ಞ, ಏಳು ಅಂಗಗಳು, ಹತ್ತೊಂಬತ್ತು ಮುಖಗಳಿಂದ ಕೂಡಿದವನು, ಸ್ಥೂಲ ಪ್ರಪಂಚವನ್ನು ಅನುಭವಿಸ್ತಾ ಇದ್ದವನು. ವೈಶ್ವಾನರ ಪ್ರಥಮ ಪಾದ, ಇದನ್ನ ಶಾರ್ಟ್ಕಟ್ನಾಗಿ ವಿಶ್ವ ವಿಶ್ವ ವಿಶ್ವ ಅಂತ ನಾವೇನು ಶಾರ್ಟ್ಕಟ್ನಲ್ಲಿ ವಿಶ್ವ ಅಂತ ಹೇಳ್ತ, ವಿಶ್ವನೇ ವೈಶ್ವ ಅಂತ. ಈ ವೈಶ್ವಾನರ ಪ್ರಥಮ ಪಾದ ಹನ್ನೊಂದನೇ ವರ್ಷ, ಜಾಗರಿತಂ ಜಾಗರಿತಂ ಧಾನಂ ಧಾನಂ ಅಸ್ಯ ಅಸ್ಯ ಇತಿ ಜಾಗರಿತ ಸ್ಥಾನಃ ಇತಿ ಜಾಗರಿತ ಸ್ಥಾನಃ. ವೇರ್ ಡಸ್ ದಿಸ್ ಫೆಲೋ ಲಿವ್ಸ್, ಇವನು ಎಲ್ಲಿ ವಾಸ ಮಾಡಿಕೊಂಡಿದ್ದ? ಎಚ್ಚರಾವಸ್ಥೆಯಲ್ಲಿ ಇವನ ಸ್ಥಾನ, ಎಚ್ಚರಾವಸ್ಥೆ ವಿಷಯಗಳು ನಾಮರೂಪ ಪದಾರ್ಥಗಳು ಇಂದ್ರಿಯಗಳು ಮನಸ್ಸು ಬುದ್ಧಿಗಳಿಂದ ಸಹಿತವಾಗಿ ಅಭಿಮಾನಗೊಂಡು ಯಾವನಿದ್ದಾನೋ ಅವನು ಜಾಗೃತ ಸ್ಥಾನ ಅಭಿಮಾನ. ಜಾಗೃತ, ಹೂ ಇಸ್ ದಿಸ್ ಜಾಗೃತ? ವೇಕಿಂಗ್ ಸ್ಟೇಟ್ ಅಭಿಮಾನಿ. ಯಾವ ತರ ಅಭಿಮಾನ? ಯಾವನ್ ನಾವು ಆತ್ಮ ಅಂತ ಕರೆದಿದ್ದೀವೋ ಅದೇ ಆತ್ಮ. ಅವನು ಈಗ ಮನಸ್ಸು ಬುದ್ಧಿಗಳ ಅಭಿಮಾನಿಗಳು ತಾನೆ, ಇಂದ್ರಿಯಗಳ ಅಭಿಮಾನಿಗಳು ತಾನೆ, ಸ್ಥೂಲ ಶರೀರದ ಅಭಿಮಾನಿಗಳು ತಾನೆ. ಸ್ಥೂಲ ಶರೀರ ಅಭಿಮಾನಗೊಳ್ಳೋದು ಅಂದ್ರೆ ಸಮಷ್ಟಿ ಪ್ರಪಂಚದಲ್ಲಿ ಅಭಿಮಾನಗೊಳ್ಳು. ಮೊಮೆಂಟ್ ಈ ಸ್ಥೂಲ ಶರೀರದವರೆಗೂ ಒಂದು ಅಭಿಮಾನಗೊಂಡ ಅಂದ್ರೆ ಆ ಕ್ಷಣವೇ ಅವನು ಅವನಲ್ಲ, ಇಡೀ ಜಗತ್ತ. ಅವಿವೇಕದಿಂದಾಗಿ ಅವನು ತನ್ನನ್ನು ತಾನು ಸಪರೇಟ್ ಮಾಡ್ಕೊಂಡ, ಅನ್ಯಥಾ ಅವನೇ ವೈಶ್ವಾನರ. ಯಾಕಪ್ಪ ಅಂದ್ರೆ ಅವನು ಬಹಿಷ್ಪ್ರಜ್ಞ, ತಾನು ಮಾತ್ರ ಪ್ರಜ್ಞ, ತಾನು ತಾನು ಮಾತ್ರ ಪ್ರಜ್ಞ. ಆ ಪ್ರಜ್ಞ ಹೊರಗಿನ ಎಚ್ಚರದ ಜಗತ್ತಿನಲ್ಲಿ ಅಭಿಮಾನಗೊಂಡಾಗ ಬಹಿಷ್ಪ್ರಜ್ಞ. ಆ ಡ್ರೀಮ್ ವರ್ಲ್ಡ್ ಸ್ಕೂಲ್ನಲ್ಲಿ ವರ್ಷದಲ್ಲಿ ಒಂದೇ ಒಂದು ಪ್ರೋಗ್ರಾಮ್, ಆ ಪ್ರೋಗ್ರಾಮ್ ಹೆಸರು ಪ್ರಜ್ಞಾನ ಸಂಜೆ. ಐದೂವರೆಗೆ ಮಕ್ಕಳು ಬಂದು ಜಮಾ ಆಗುತ್ತೆ, 2000 ಮಕ್ಕಳು ಬೆಳಿಗ್ಗೆ ಐದೂವರೆಗೆ ಎಲ್ಲೆಲ್ಲಿಂದ ಬರ್ತಾರೆ ಮಕ್ಕಳು, ಪೇರೆಂಟ್ಸ್ ನೋಡ್ತೀವಿ ಐದೂವರೆ ದಾಟಿ ಒಂದು ನಿಮಿಷ ಆಯಿತು, ಅವ್ರು ಹೆಂಗೆ ಬಂದ್ರೆ ಹಂಗೆ ವಾಪಸ್ ಬಂದರು ಒಳ ಪ್ರವೇಶ. ಐದೂವರೆ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ನನಗೆ ಇನ್ಸ್ಪಿರೇಷನ್ ಎಲ್ಲಿ ಸಿಕ್ತು ಅನ್ನೋದಕ್ಕೆ ನಾನು ಹೇಳಿರ್ತೀನಿ. ಐದೂವರೆ ಕರೆಕ್ಟ್, ಬೆಳಿಗ್ಗೆ ಆ ಬೆಳಿಗ್ಗೆ ಐದೂವರೆ, ಐದೂವರೆ ಪ್ರೋಗ್ರಾಮ್ ಸ್ಟಾರ್ಟ್ ಆದರೆ ಒಂಬತ್ತುವರೆವರೆಗೂ ನಾನ್ ಸ್ಟಾಪ್ ಫೋರ್ ಅವರ್ಸ್ ಪ್ರೋಗ್ರಾಮ್ ಮಾಡ್ತಾರೆ ಮಕ್ಕಳು. ಎಲ್ಲಿಯೂ ಪ್ರಕಟಣೆ ಇಲ್ಲ, ಎಲ್ಲಿಯೂ ನಿರ್ವಹಣೆ ಇಲ್ಲ, ಏನೂ ಇಲ್ಲ, ವಾಹ ಇಲ್ಲ, ಎಂಥದ್ದು ಇಲ್ಲ. ಜಸ್ಟ್ ಗೋದಾ ಮತ್ತೆ ಮನರಂಜನಾ ಕಾರ್ಯಕ್ರಮಗಳೊಂದೂ ಇಲ್ಲ. ಸಂಗೀತ ಅದು ಭಜನೆ ಏನಿರುವುದಿಲ್ಲ. ಇಡೀ ವರ್ಷ ಎಲ್ಲ ಏನ್ ಕಲ್ತಿದ್ದಾರೆ ಅದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅದು ವಿಷ್ಣು ಸಹಸ್ರನಾಮ ಇರ್ಬೋದು, ಅದು ಅಥರ್ವಶೀರ್ಷ ಇರ್ಬೋದು, ಗಣಪತಿ ಅಥರ್ವಶೀರ್ಷ ಇರ್ಬೋದು, ಏನೇನು ಕಲ್ತಿದ್ದಾರೆ ಅದಷ್ಟನ್ನು. 2000 ಮಕ್ಕಳು ಒಂದೇ ಧ್ವನಿಯಲ್ಲಿ 4 ತಾಸು ಈ ತರ ಪ್ರೋಗ್ರಾಮ್ ಕೊಡ್ತಾರೆ ಅಂದ್ರೆ ಅಲ್ಲಿ ಆ ಒಂದು ಪರಿಸರವನ್ನು ಹಾಗೆ ಕ್ರಿಯೇಟ್ ಮಾಡಿರ್ತಾರೆ. ಲೈಟ್ ಸೊಟ್ಟು ಹಚ್ಚೋದಿಲ್ಲ, ಎಲ್ಲ ತುಪ್ಪದ ದೀಪ, ಎಣ್ಣೆ ದೀಪ ಅಲ್ಲ, ತುಪ್ಪದ ದೀಪ ತಂಬಳು ಇಟ್ಟಿರೋದು ಕಾರ್ಬನ್ ಇರೋದು. ಸೊ ಅಪಾಯಕರವಾದಂಥ ಕಾರ್ಬನ್ ಇರೋದಿಲ್ಲ. ಹೇಗೆ ಕಾರ್ಬನ್ ಇದ್ದ ಇರಲಿಕ್ಕೆ ಬೇಕು, ಸೂಕ್ತ ಒಂದು ಕಾರ್ಬನ್ ಬೇಕು, ಅದು ಅಪಾಯಕರವಾದ. ಸೊ ಹೀಗೆ ಬಹಳ ಬಹಳ ಚಂದ ಪ್ರೋಗ್ರಾಮ್. ಅದು ಪ್ರತಿ ವರ್ಷ ಪರ್ಮನೆಂಟ್ ನಮ್ಮ ಇನ್ವಿಟೇಷನ್, ಅದು ನಾವು ಬಂದು ದೀಪ ಹಚ್ಚಬೇಕು ಅಂತ. 5 ಗಂಟೆಗೆ ಕಾರ್ ಕಳಿಸ್ಬಿಡ್ತಾರೆ, 5 ಅವರಿಗೆ ಅಲ್ಲಿರ್ತದೆ ಪ್ರೋಗ್ರಾಮ್ಗೂ ಚೆಕ್ ಕೊಟ್ಟು ಸಾಲಿಡ್ ಚೆಕ್ ಕೊಟ್ಟು ಸಾಕಲ್ಲ ನಾವು ಹೋಗಿ ಸಿಕ್ತದ ಮಾತಾಡ್ಬೇಕಷ್ಟೇ ಅಲ್ಲ, ವರ್ಷ ಪೂರ್ತಿನೂ ಪ್ರತಿ ತಿಂಗಳು 1 ಲಕ್ಷ ಕೊಡ್ಬೇಕು ನಾನು. ಅದು ಎಲ್ಲರದು ಒಟ್ಟು ಆದಿಸ್ಕೊಡ್ತಾರೆ. ನಥಿಂಗ್ ಫಾರ್ ನಥಿಂಗ್ ರೀ, ಈ ಲೋಕಲೋಗೆ ಸಮಥಿಂಗ್ ಫಾರ್ ಸಮಥಿಂಗ್, ನಥಿಂಗ್ ಫಾರ್ ನಥಿಂಗ್. ಜನಕ್ಕೆ ಆ ಋಣದ ಸ್ಪರ್ಶ ಮೂಳೆವರೆಗೂ ಹತ್ತಬೇಕು, ಅವಾಗ ಮಾತ್ರ ಎಚ್ಚರ ಆಗ್ತದೆ. ಋಣದ ಸ್ಪರ್ಶ ಮೂಳೆಗೆ ಹತ್ತಬೇಕು. ಹತ್ತು ಸುಲಭರಿ ಇಲ್ಲಿ ಇಲ್ಲಿ ಹತ್ತಿದ್ರೆ ಏನ್ ಕೆಲಸ ಮಾಡೋದಿಲ್ಲ, ಮೂಳೆಗೆ ಹೋಗಿ ಒತ್ತಬೇಕದು. ಅವಾಗ ಪಾಪ ಇಷ್ಟು ಬಂದಿದ್ದಾರೆ, ಇಷ್ಟು ಮಾಡಿದ್ದಾರೆ, ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ನಾವು ನಮ್ಮ ಶಕ್ತಿಯಿಂದ ಏನ್ ಕೊಡ್ಬೇಕು, ನಾವು ಕೊಡ್ಬೇಕು ಅಂತ. ಅವಾಗ ಅವ್ರಿಗೆ ಅದು ಮೂಳೆಗೆ ಟಚ್ ಆಗ್ಬೇಕದು, ಅವಾಗ ಅನಿಸ್ತದೆ. ಇಲ್ದೇ ಹೋದ್ರೆ ಅನಿಸೋದಿಲ್ಲ. ಬರ್ತಾರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಏನಂದ್ರೆ ಬರ್ತಾರೆ ಉಪನ್ಯಾಸ ಮಾಡ್ತಾರೆ ಹೋಗ್ತಾರೆ. ಸೊ ಸಮಥಿಂಗ್ ಫಾರ್ ಸಮ್ ಅದು ಪ್ರೋಗ್ರಾಮ್ ಹೆಸರು ಪ್ರಜ್ಞಾನ. ನಾನು ಅವಾಗ ನೋಡ್ತಾ ಇದ್ದೆ ಜಾಗೃತ ಸ್ಥಾನದಲ್ಲಿ ಇವರು ಅಭಿಮಾನಗೊಂಡು ಇದಾರ ಹೇಗೆ. ಎಲ್ಲರೂ ಪ್ರಜ್ಞಾನ ಸ್ವರೂಪರೇ, ಆದರೆ ಜಾಗೃತ ಸ್ಥಾನದಲ್ಲಿ ಪ್ರಜ್ಞಾನ ಹೇಗೆ ಅಂದ್ರೇನು, ಎಚ್ಚರವಾಗಿದ್ದಾರೋ ಮಲ್ಕೊಂಡಿದ್ದಾರೋ ಮಕ್ಕಳು ಅಂತ ನೋಡ್ತಾ ಇದ್ದೆ ನಾನು. ಜಾಗೃತ ಸ್ಥಾನದಲ್ಲಿ ಇದ್ದೂ ಕೂಡ ಒಂದು ವೇಳೆ ಅವ್ರು ಎಚ್ಚರವಾಗಿರಲಿಲ್ಲ ಅಂತಂದ್ರೆ ಅವ್ರು ಇನ್ನು ಎಲ್ಲಿದ್ದಾರೆ, ಸುಷುಪ್ತಿಯಲ್ಲೇ ಇದ್ದಾರೆ ಅಂತರ್ಥ. ಜಾಗೃತ ಸ್ಥಾನ ಬಹಿಷ್ಪ್ರಜ್ಞ ಮತ್ತೆ ಸಪ್ತಾಂಗ 7 ಅಂಗಗಳಿಂದ ಕೂಡಿದವು. ಏನು 7 ಅಂಗಗಳು ಅದು ಕೊಟ್ಟ ತಥಾ ಸಪ್ತ ಅಂಗಾನಿ ಅಸ್ಯ ತಸ್ಯ ವಾಯಿ ತಸ್ಯ ಆತ್ಮನ ವೈಶ್ವಾನಸ್ಯ ಮೂರ್ಧಾ ಇವ ಸುತೇಜ ಚಕ್ಷುಃ ವಿಶ್ವರೂಪಃ ಪ್ರಾಣಃ ಪೃಥಗ ಪೃಥಗ್ವತ್ಮ ಆತ್ಮ ಸಂದೇಹ ಬಹುಧಾ ವಸ್ತುರೇವ ರೈಹಿ ಪೃಥ್ವಿ ಇವ ಪಾದ ಅದು ಅವು ಅವು ಏಕೋನವಿಂಶತಿ ಮುಖ ಹತ್ತೊಂಬತ್ತ ಮುಖಗಳಿಂದ ಕೂಡಿದವನು ಅದ್ರಲ್ಲಿ ಬರ್ತಾವಲ್ಲ ಅವು ಸಪ್ತಾಂಗ ಭಾಷ್ಯದಲ್ಲೂ ಒಳ್ಳೆ ಕೊಟ್ಟು ಸಪ್ತಾಂಗಾನಿ ಅಸ್ಯ ಅಗ್ನಿಹೋತ್ರ ಕಲ್ಪನಾಶೇಷತ್ವೇನ ಆಹವನೀಯೋಹ ಅಗ್ನಿ ಅಸ್ಯ ಮುಖತ್ವೇನ ಉಕ್ತಃ ವಿಶ್ವಾನರ ಅವನಿಗೆ ದ್ಯೂಲೋಕ ತಲೆ ದ್ಯೂಲೋಕ ಅದು ಅವನ ತಲೆ ಆನಂತರ ನಾನಾ ರೂಪನಾದಂತ ಸೂರ್ಯನು ಕಣ್ಣು ಬೇರೆ ಬೇರೆ ದಿಕ್ಕಲು ಸಂಚರಿಸುವ ವಾಯು ಪ್ರಾಣ ಅದು ಕೂಡ ಒಂದು ಅಂಗ ಆಕಾಶವು ಸೊಂಟ ನೀರು ಮೂತ್ರಸ್ಥಾನ ಭೂಮಿಯು ಪಾದಗಳು ಸಪ್ತಾಂಗಗಳು ಹಬ್ಬ ಶುಕ್ರಪ ಈಗೆಲ್ಲಿದ್ದಾರೋ ಬರುತ್ತಾರೆ ಬಹಿರ್ವಿಷಯ ಇವ ಪ್ರಜ್ಞಾ ಅವಿದ್ಯಾಕೃತ ಇದೊಂದು ಪಾಯಿಂಟ್ ತುಂಬಾ ಮಹತ್ತರವಾದಂತ ಪಾಯಿಂಟ್ ಇದು ಇವನು ಬಹಿರ್ಮುಖ ಯಾಕಾದ ತಾನು ಪ್ರಜ್ಞಾನ ಸ್ವರೂಪನಾಗಿರ್ಬೇಕಾಗಿತ್ತು ಇದು ಬಿಡ್ಬೇಕಾಗಿತ್ತು ಬಹಿರ್ಮುಖನ ಯಾಕಾದ ಬಹಿರ್ಮುಖನ ಆಗ್ಬೇಕು ಯಾಕೆ ಆ ಸಪ್ತಾಂಗಗಳಲ್ಲಿ ಅಭಿಮಾನ ಪಡಬೇಕು ಯಾಕೆ ಹತ್ತೊಂಬತ್ತು ಮುಖಗಳಿಂದ ಕೂರ್ಬೇಕು ಯಾಕೆ ಇದೆಲ್ಲ ಯಾಕೆ ಸುಮ್ಮನೆ ಅವಿದ್ಯಾಕೃತ ಅಜ್ಞಾನದಿಂದ ಅವಿದ್ಯಾಕೃತ ಅವಭಾಸತೆ ಇತ್ಯರ್ಥ ಅಜ್ಞಾನದಿಂದಾಗಿ ಏನೇನಬಿಟ ಆ ಒಳಗೆ ಒಳಗೆ ತಾನು ತಾ ಒಳಗಿರುವ ಪ್ರಜ್ಞಾನಬಾರದು ಒಳಗಿರುವ ಪ್ರಜ್ಞೆಗೆ ಇನ್ನೊಂದು ಹೆಸರಿದೆ ಅಂತಃಪ್ರಜ್ಞೆ ಪ್ರಜ್ಞಾನ ಮಾತ್ರವಾದ ಇವನು ಅಜ್ಞಾನದಿಂದಾಗಿ ಹೊರಮುಖಗಳಲ್ಲಿ ಅಭಿಮಾನ ಪಡೆದಿದ್ದಾನೆ ಈ ಹೊರಮುಖಗಳು ಏನಿವು ಅಂತಂದ್ರೆ ಏಳು ಅಂಗಗಳು ಹತ್ತೊಂಬತ್ತು ಮುಖಗಳು ಅವಭಾಸದ ಇತ್ಯರ್ಥ ತಥಾ ಸಪ್ತ ಅಂಗಾನಿ ಅಸ್ಯ ಇವನಿಗೆ ಏಳು ಅಂಗಗಳಿವೆ ಏನೇನವು ತಸ್ಯಃ ಏತಸ್ಯ ಆತ್ಮನಃ ವಿಶ್ವಾನರಸ್ಯ ಮೂರ್ಧಾ ಇವ ತೇಜಃ ಚಕ್ಷುಃ ವಿಶ್ವರೂಪಃ ಪ್ರಾಣಃ ಪೃಥಗ್ವತ್ಮ ಆತ್ಮ ಸಂದೇಹಃ ಬಹುಲಃ ಬಸ್ತಿರೇವ ರೈಹಿ ಪೃಥ್ವಿ ಇವ ಪಾದೌ ಇತಿ ಅಗ್ನಿಹೋತ್ರ ಕಲ್ಪನಾಶೇಷತ್ವೇನ ಅಗ್ನಿಹೋತ್ರದೊಳಗ ಈ ಏಳು ಅಂಗಗಳನ್ನ ಅಲ್ಲಿ ಕಲ್ಪನಾ ಮಾಡ್ತಾರೆ ಸಪ್ತಾಂಗಗಳನ್ನ ಅಗ್ನಿಹೋತ್ರದ ಅದನ್ನೇ ಇಲ್ಲಿ ಅರ್ಥ ಮಾಡಬೇಕು ಅಂತ ಅಗ್ನಿಹೋತ್ರ ಕಲ್ಪನಾಶೇಷತ್ವೇನ ಆಹ್ವನೀಯು ಆಹ್ವನೀಯ ಅಗ್ನಿ ಅಸ್ಯ ಮುಖತ್ವೇನ ಉಕ್ತಃ ಇತ್ಯೇವಂ ಸಪ್ತ ಅಂಗಾನಿ ಯಸ್ಯ ಸ ಸಹ ಸಪ್ತಾಂಗ ಈ ಪ್ರಕಾರವಾಗಿ ಅವನಿಗೆ ಹೊರಗಡೆಯ ವಿಷಯಗಳನ್ನು ಬೆಳಗಲಿಕ್ಕಾಗಿ ಏಳು ಅಂಗಗಳು ಹತ್ತೊಂಬತ್ತು ಮುಖಗಳು ಇವೆ. ಏಳು ಅಂಗಗಳು ಯಾವುವು ಅಂತ ಕೇಳಿದ್ದಾದ್ರೆ ಆ ವಿಶ್ವಾನರ ಎನ್ನುವಂತಹ ಆತ್ಮನಿಗೆ ತಲೆ ಏನು, ತಲೆ ಇಜಿ ಕೊಟ್ಟು ದ್ಯೂಲೋಕ, ಕಣ್ಣು ಇಜಿ ಕೊಟ್ಟು ಸೂರ್ಯ, ಆನಂತರ ದಿಕ್ಕುಗಳನ್ನು ಸಂಚರಿಸುವ ವಾಯು ಪ್ರಾಣ, ಇವನ ಪ್ರಾಣ ಏನು ವಾಯು ಇವನ ಪ್ರಾಣ, ಆಕಾಶವು ಇವನ ಸ್ವಂತ, ನೀರು ಇವನ ಮೂತ್ರ ಸ್ಥಾನ, ಭೂಮಿಯು ಇವನ ಪಾದ. ಸರಿಯಾದೋ ಇವಳಾದ ಎಂದು ಈ ಪ್ರಕಾರವಾಗಿ ಭಾಗಗಳನ್ನು ಮಾಡಲಾಗಿದೆ. ಅವನು ಇವುಗಳಿಂದ ಸಹಿತವಾಗಿ ಎಚ್ಚರವಾಗಿರ್ತಾನೆ. ಬುದ್ಧೇಂದ್ರಿಯಾಣಿ ಕರ್ಮೇಂದ್ರಿಯಾಣಿ ಚ ದಶಃ. ಇನ್ನು ಯಾರಿವನು? ಮುಖ ತಥಾ ಏಕೋನ ವಿಂಶತಿ ಮುಖಾನಿ ಅಸ್ಯ, ಇವನಿಗೆ ಹತ್ತೊಂಬತ್ತು ಮುಖಗಳಿವೆ. ಏಳು ಅಂಗಗಳು ಹತ್ತೊಂಬತ್ತು ಮುಖಗಳು. ಹತ್ತೊಂಬತ್ತು ಮುಖಗಳು ಯಾವುವು ಅಂತ ನೀವು ಕೇಳಿದ್ದಾರೆ, ಅದನ್ನ ಹೇಳ್ತಾ ನೋಡಿ ಬಹಳ ಚಂದ ಹೇಳ್ತಾರೆ. ಹತ್ತೊಂಬತ್ತು ಮುಖಗಳು ಹೇಳ್ತಾರೆ. ದಶ ಇಂದ್ರಿಯಾಣಿ ಪಂಚೇಂದ್ರಿಯ ಸಂಧಿ, ದಶೇಂದ್ರಿಯ ಕರ್ಮೇಂದ್ರಿಯ ಐದು, ಜ್ಞಾನೇಂದ್ರಿಯ ಐದು, ಬುದ್ಧೇಂದ್ರಿಯಾಣಿ ಚ ಕರ್ಮೇಂದ್ರಿಯ ಮತ್ತು ಕರ್ಮೇಂದ್ರಿಯ. ಆಮೇಲೇನು ವಾಯುವಶ್ಚ ಪ್ರಾಣಾದಯ ಪಂಚ, ವಾಯುಕ್ರಿಯಾಗಿರುವಂತಹ ಪಂಚ ಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಪ್ರಾಣ ಸಮಾನ, ಇವು ಪಂಚ ಪ್ರಾಣಗಳು. ಪಂಚ ಪ್ರಾಣಗಳಲ್ಲ, ಪ್ರಾಣಗಳು ಪಂಚ ಇಲ್ಲ, ಪ್ರಾಣ ಕ್ರಿಯೆಗಳು ಪಂಚ ಇಲ್ಲ. ಪ್ರಾಣ ಒಂದೇ ಇರೋದು, ಆ ಪ್ರಾಣದ ಕ್ರಿಯೆಗಳು ಐದು ಥರ. ಎಲೆಕ್ಟ್ರಿಸಿಟಿ ಒಂದೇ ಇರೋದು, ಆದರೆ ಎಷ್ಟು ಥರ ಕೆಲಸ ಮಾಡ್ತದೆ, ಬೆಳಕು ಕೊಡ್ತದೆ, ಗಾಳಿನ ಕೊಡ್ತದೆ, ತಂಪು ಮಾಡ್ತದೆ, ಎಲ್ಲ ಅನೇಕ ಕಾರ್ಯಗಳನ್ನು ಮಾಡ್ತದೆ. ಹಾಗೆ ಒಂದೇ ಪ್ರಾಣ ಇರೋದು, ಅದೇ ಪ್ರಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚಕ್ರಿಯೆಗಳಲ್ಲಿ ತೊಡಗುತ್ತದೆ, ಅದು ಪ್ರಾಣ. ಅಷ್ಟಾದ್ರು ಕರ್ಮೇಂದ್ರಿಯ ಐದು, ಜ್ಞಾನೇಂದ್ರಿಯ ಐದು, ಕರ್ಮೇಂದ್ರಿಯ ಐದು, ಪಂಚ ಪ್ರಾಣ ಹದಿನೈದು ಐದಲ್ಲ. ಆಮೇಲೆ ಮುಂದೆ ಹೇಳ್ತಾರ, ಮನಃ ಬುದ್ಧಿ ಅಹಂಕಾರ ಚಿತ್ತಮಿತಿ ಮುಖಾನಿ ಇವ ಮುಖಾನಿ ತಾನಿ ನಾಲ್ಕು. ಬಟ್ ಎಷ್ಟಾದ್ರು ನೋಡ್ರಿ ಈಗ ಹತ್ತೊಂಬತ್ತು. ಈ ಹತ್ತೊಂಬತ್ತು ಮುಖಗಳಿಂದ ಏಳು ಅಂಗಗಳಿಂದ ಅವನು ಹೊರಗೆ ಬರ್ತಾನೆ ಅವಿದ್ಯೆಯಿಂದಾಗಿ. ಆಯ್ತಾ, ಅವನು ಹೊರಗಡೆ ಪ್ರಯಾಣ ಏನ್ ಮಾಡ್ತಾ ಇದ್ದಾನೆ, ಅಜ್ಞಾನದಿಂದಾಗಿ ಮಾಡ್ತಾ ಇದ್ದ. ಈ ಹೊರಗಡೆ ಪ್ರಯಾಣ ಮಾಡ್ತಾ ಇರುವುದರ ಅತ್ಯಂತ ಪರಾಕಾಷ್ಠೆಯ ಸ್ಥಿತಿ ಯಾವುದು ಅಂತಂದ್ರೆ, ಭಗವಂತ ಕೈಲಾಸ ಹೋಗಿದ್ದಾನೆ, ನಾ ವೈಕುಂಠ ಹೋಗಿದ್ದಾನೆ, ಅಲ್ಲಿ ನಾವು ಪ್ರಯಾಣ ಮಾಡಬೇಕು. ಇದು ಕೊನೆಯ ಹಂತ, ಹೊರಗೆ ಬಂದು ಪ್ರಯಾಣ ಮಾಡೋ ಕೊನೆಯ. ಹಂಗೆ ವೈಕುಂಠಕ್ಕೂ ಕೈಲಾಸಕ್ಕೂ ಹತ್ತಾರು ಸಲ ಹೋಗಿ ಅಲ್ಲೇನು ಹೋಗೋದಿಲ್ಲ, ಬದ್ರಿ ಕೇದಾರ ಹೋಗೋಣ ಅಂತ. ಆ ಬದ್ರಿ ಕೇದಾರ ಒಂದು ಎರಡು ಸಲ ಹೋಗಿ ಬಂದೋಗೋ ಸಾಕು. ಬೇಡ ಇಲ್ಲ, ಪಾತಿಕ್ಕೆ ಶಿವಾಲಯ ಇದೆ ಅಲ್ಲೇ ಹೋಗೋಣ, ಅಲ್ಲೇ ಸೋತು ಹೋಗ್ತಾರೆ. ಆಮೇಲೆ ಆಗುದಿಲ್ಲಪ್ಪ ದೇವಸ್ಥಾನ ಹೋಗಲಿಕ್ಕೆ, ಅದಕ್ಕೆ ಏನ್ ಮಾಡೋದು, ಇಲ್ಲೇ ಮನೆಯೊಳಗೆ ಜಗಲಿ ಇದೆ, ಇಲ್ಲೇ ನಮಸ್ಕಾರ ಮಾಡೋದು, ಅದು ಆಗುದಿಲ್ಲ ಅಂದಾಗ ಒಳ್ಳಾಗು ದುರ್ಗಾಕ್ಷ ಕುಟುಂಬಗಳು ನನಗೆ ಏನು. ಇಷ್ಟ ಮಾಡೋದು ಈಗ ದೇವಸ್ಥಾನ ಹೋಗೋದು ನೋಡ್ರಿ, ಏನು ಹೊಸ ದೇವಸ್ಥಾನ ಕಟ್ಟಿದ್ಕೊಳ್ಳಿ, ಏನ್ ಬೆಟ್ಟಿರೋದು ಹೋಗೋದು ಮಾಡೋದು ಹೊಸ ಹೊಸ ಅಂತ. ಆನಂತರ ಮುಂದೇನು ಅಂತಂದ್ರೆ ಹೋದಂಗ್ ಹೋದಂಗ್ ಮಾಡೋದು, ಹೋದ್ಮೇಲೆ ಒಳಗೆಲ್ಲ ಹೋಗೋದು, ನಮಸ್ಕಾರ ಮಾಡಿಲ್ಲ ಮಾಡಿ ಬರೋದು. ಹೋಗಿ ಬರ್ಬೇಕಾದ್ರೆ ಈ ರಸ್ತೆಯೊಳಗೆ ದೇವಸ್ಥಾನ ತಗೊಂಡ್ರಿ, ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿ ಕುಂದ್ರು. ಆಮೇಲೆ ಮುಂದೆ ಬರ್ಬೇಕು ಬರುತ್ತೆ, ಚಪ್ಪಲಿಗಳನ್ನು ಬಿಟ್ಟು ನೆನ ಮೇಲೆ ನಿಂದಿರ್ಬೇಕಲ್ಲ, ಯಾಕೆ ನಿಂದಿರ್ಬೇಕು, ಬಿಟ್ಟಂಗ್ ಬಿಟ್ಟಂಗ್ ಮಾಡೋದು, ಅರ್ಧ ಬಿಡೋದು ಅರ್ಧ ಬಿಡೋದು ಅರ್ಧ ಅದು ಅದು ಅದು ಅದು ಕೂಡ ಅದು ಕೂಡ ಬೇಸರ ಆಗ್ತದೆ. ಕೊನೆಗೆ ಏನ್ ಮಾಡೋದು, ಈ ಇದಿಲ್ಲ ಹಿಂಗೆ ಸಾಕ್ತೆ. ಸೊ ಇವನು ಎಲ್ಲಿ ಬಂದ ಹೀಗೆ ಹೊರಗೆ ಹೋಗಿದ್ದ, ರಣ ಎಲ್ಲ ಮುಗಿಸಿ ಇಲ್ಲಿ ಬಂದ, ಈಗ ಇಲ್ಲಿಗೆ ಬಂದ, ಆತ್ಮನ ನೋಡ್ತಾನ, ಆತ್ಮನ ಗುರುತಿಸ್ತಾನ. ಇವನು ಇಷ್ಟು ಮುಗಿಲ್ಲ, ಇನ್ನೂ ಬಾಯಿ ಪ್ರತಿಯೋಗ ಇದ್ದಾನವ, ಹಿಂಗ್ ಮಾಡ್ದ ಕೂಡ ಬಹಿಷ್ಪ್ರಜ್ಞನಾಗೇ ಇದ್ದಾನೆ. ಅವ್ ಮುಂದೆ ಅಂತಃಪ್ರಜ್ಞನಾಗ್ಬೇಕವ. ಬಹಿಷ್ಪ್ರಜ್ಞ ಆದವನು ಏನಾಗ್ಬೇಕು, ಅಂತಃಪ್ರಜ್ಞನ ಆಗ್ಬೇಕು. ಅಂತಃಪ್ರಜ್ಞನ ಆಗ್ಬೇಕಾದ್ರೆ ಮತ್ತೆ ಅವನಿಗೊಂದಿಷ್ಟು ಮುಖಗಳಿವೆ, ಅವನಿಗೊಂದಿಷ್ಟು ಅಂಗಗಳಿವೆ, ಅವುಗಳಿಂದ ಅವನು ವ್ಯವಹಾರ ಮಾಡ್ತಾನೆ. ಅದನ್ನು ದಾಟ್ಬೇಕು ಅವನು. ಅಂದ್ರೆ ಅದಕ್ಕೇನು, ಅವನು ಸ್ವಪ್ನ ಲೋಕದನ್ನು ದಾಟಬೇಕು. ಜಾಗೃತವನ್ನು ದಾಟಿದಂತೆ ಸ್ವಪ್ನ ಲೋಕವನ್ನು ದಾಟಬೇಕು. ಸುಷುಪ್ತಿ ಲೋಕದಲ್ಲಿಯೂ ಕೂಡ ಅವನು ಇದ್ದಾನೆ ಅನ್ನೋದನ್ನ ಅವನು ಗುರುತಿಸ್ಬೇಕು. ಇದು ಪ್ರಾಕ್ಟೀಸ್ ಮಾಡುವುದಲ್ಲ, ಪ್ರಾಕ್ಟಿಕಲ್ ಬ್ರಹ್ಮ, ಪ್ರಾಕ್ಟಿಕಲ್ ಆತ್ಮ ಅಂತ ಮಾತಾಡ್ತಾರಲ್ಲ, ಅವ್ರಿಗೆ ಒಂದು ಮಾತು ಹೇಳ್ತೀನಿ. ಈಗ ಗಾಢ ನಿದ್ರೆಯೊಳಗೆ ನೀ ಇದ್ದೀಯೋ ಇದ್ದೋ, ಅವಾಗಂತ ಅನುಮಾನದಿಂದ ಹೇಳಬಹುದು, ಪ್ರತ್ಯಕ್ಷವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಎಚ್ಚರ ಆದ ಮೇಲೆ ನನ್ನ ಇನ್ನಿದ ಎಲ್ಲ ನೆನಪಿದೆ ಅರ್ಥ, ಎರಡು ಮಧ್ಯೆ ನಾನು ಇದ್ದೆ ಅಂತ ಅರ್ಥ. ಆ ಪ್ರಕಾರ ನನಗಿದ್ದೆ ಏನಪ್ಪ, ಈಗ ಇದನ್ನ ನನಗೆ ಗೊತ್ತಾಯ್ತು, ಇದು ಗೊತ್ತಾಯ್ತು, ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಕೋಸ್ಕ ನಾನು ಆತ್ಮಸ್ವರೂಪದಲ್ಲಿ ಇದ್ದೆ ಅಂತ ಏನ್ ನಿನ್ಗೆ ಈಗ ಗೊತ್ತಾಯ್ತು, ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಕೋಸ್ಕ ಏನ್ ತೋರಿಸು, ನಾನು ನಿನಗೆ ಆತ್ಮಜ್ಞಾನ ಹೆಂಗ್ ಪ್ರಾಕ್ಟಿಕಲ್ ಅಂತ ಹೇಳ್ತೀನಿ ತೋರಿಸು. ಗಾಢ ನಿದ್ರೆಯಲ್ಲಿ ನಾನಿದ್ದೆ ಪ್ರೂಮ, ಜ್ಞಾನದಿಂದ ಮಾತ್ರ ಸಿದ್ಧ ಮಾಡ್ಲಿಕ್ಕೆ ಬರ್ತದೆ. ಜಾಗೃತವಾಗಿದ್ದೆ ಪ್ರಾಕ್ಟಿಕಲ್ ಆಗಿ ಸಿದ್ಧ ಮಾಡಿ ಬರ್ತದೆ. ಕೈಯಾಗಿದ್ದ ಗ್ಲಾಸ್ ಹೊಡೆದ್ಬಿಡು, ಜಾಗೃತವನ್ನು ಇದ್ದೆ ಅಂತ. ಜಾಗೃತದ ಇದ್ದೆ, ಸ್ವಪ್ನದಲ್ಲಿ ಇದ್ದೆ ಅನ್ನೋದು ಕೂಡ ಸಿದ್ಧ ಮಾಡಿ ಬರ್ತದೆ. ಏನು ಸ್ವಪ್ನ ಆಯ್ತು ಅಂದ್ರೆ ನಾನು ಹೇಳಬಹುದು. ಗಾರ್ಡನ್ ಇದ್ದೆ ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಅದು ಜ್ಞಾನಗಮ್ಯ. ಈ ಮೂರರಲ್ಲಿರುವುದು ಬಹಿಷ್ಪ್ರಜ್ಞನೂ ಅಲ್ಲ, ಅಂತಃಪ್ರಜ್ಞನೂ ಅಲ್ಲ, ಸುಷುಪ್ತನೂ ಅಲ್ಲ, ಇವನು ಜ್ಞಪ್ತಿ ಮಾತ್ರ. ಪುರಿಯ ಈಗ ಪ್ರಾಕ್ಟಿಕಲ್ ಗಮ್ಯವೋ ಇನ್ನು ಜ್ಞಾನಗಮ್ಯ ಯಾಕೆ ಹೊಡ್ಕೋತಿರ್ತೀನಿ? ಎಲ್ಲರೂ ಅನುಭವ, ಸಾಕ್ಷಾತ್ಕಾರ, ಅನುಭವ. ಯಾವ ಅನುಭವ ಇಲ್ಲಿ? ಅನುಭವಕ್ಕ ಎರಡು ಬೇಕ, ಇದು ಒಂದ್, ಇದು ನಾನ, ಇವ್ ಎರಡಿದ್ದು ಅನುಭವ ಆಗ್ತದ. ಏನ ಇರ್ಲ, ಎರಡಿರ್ಬೇಕು. ಆತ್ಮನಲ್ಲಿ ಎರಡಿದೇನು? ದಿ ಸರ್ಚರ್ ಈಸ್ ಮೀ, ದಿ ಸಾಟ್ ಈಸ್ ಆಲ್ಸೋ ಮೀ. ಬೇಕು ಅಂತ ಹುಡುಕ್ತಾ ಇದ್ದನು ನಾನೇ, ಬೇಕಾದ ವಸ್ತುವು ನಾನೇ. ಅನುಭವ ಹೆಂಗಾಗ್ಬೇಕು, ಯಾರಿಗಾಗ್ಬೇಕು, ಎಲ್ಲಿಂದ ಆಗ್ಬೇಕು? ಹೆಬ್ಬೆರಳು ಅದನೋ ಇಲ್ಲೋ ಅನ್ನೋದನ್ನ ಅನುಭವಿಸಿ ಹೇಳ್ತೀನಿ ಅಂತ. ಹೆಬ್ಬೆರಳು ಅನುಭವ ಯಾರಿಗದ ಹೇಳು? ಹೆಬ್ಬೆರಳಿನ ಅನುಭವ ಹಿಡ್ಕೊಳ್ಳಿ ಹಿಂದೆ ಹೇಳ್ದೆ ನಿಮ್ಗೆ. ಹೆಬ್ಬೆರಳಿನ ಅನುಭವ ಅದೇನು? ಏನು ಹೆಬ್ಬೆರಳು ಅದ ಅನ್ನೋದು ಗೊತ್ತದ? ಅನುಭವದೇನು? ಈ ಹೆಬ್ಬೆರಳಿಗೆ ತಾನಿದ್ದೇನೆ ಅನ್ನುವ ಅನುಭವ ಅದೇನು? ಈ ಕಣ್ಣುಗಳಿಗೆ ನಾನು ಕಣ್ಣು ಅನ್ನೋ ಅನುಭವದೇನು ನೋಡಿದ್ರೆ ಇನ್ನೊಬ್ಬರ ಕಣ್ಣಿನ ಅನುಭವ ನಮಗೆ. ಇವಷ್ಟು ಜ್ಞಾನಗಮ್ಯ. ಅಂದಸಲ ಬಡ್ಕೋತಾರಪ್ಪ ಅಲ್ಲಿ ಆತ್ಮ ಅನುಭವ. ಇಷ್ಟು ದಿವಸ ನಾವು 2 ವರ್ಷ ಕೇಳಿದ್ವಿ, ಇನ್ನು ಮುಂದೆ ನಮಗೆ ಆತ್ಮ ಅನುಭವ ಮಾಡ್ಕೋಬೇಕಾಗ್ಯದ. ಅದನ್ನು 6 ವರ್ಷ ನಮಗೆ ಪ್ರಾಕ್ಟೀಸ್ ಮಾಡಬೇಕಾಗ್ಯದ. ಹೋಗಿ ಏನ್ ಪ್ರಾಕ್ಟೀಸ್ ಮಾಡ್ತೀನಿ ನೀನು? ನನಗೆಲ್ಲ ಹೇಳಿಕೊಡಿಸೋದು, ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಏನ್ ಪ್ರಾಕ್ಟೀಸ್ ಮಾಡ್ತೀವಿ ಹೇಳು? ಆತ್ಮ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾನಂತ. ಆತ್ಮ ನಾನು ಅನ್ನೋದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀನಿ ನನಗೆ ಹೇಳು. ಇಷ್ಟ ಹೇಳ, ಯಾವತ್ತಿಗೂ ಇದು ಜ್ಞಾನ ಗಮ್ಯ. ಬಹಿಷ್ಪಜ್ಞ ಹೊರಗಿನ ಹತ್ತೊಂಬತ್ತು ಮುಖಗಳು, ಆಮೇಲೆ ಏಳು ಅಂಗಗಳ ಮೂಲಕವಾಗಿ ಹೊರಗಿನ ಜಗತ್ತಿನ ಎಚ್ಚರ ನಿಮ್ಗಾಯ್ತು ಅಂತಂದ್ರೆ ಬಹಿಷ್ಪಜ್ಞ. ಒಳಗಿರುವಂತಹ ಸಲಕರಣೆಗಳು ಉಪಕರಣಗಳೇನಿವೆ ಅವುಗಳಿಂದ ನೀನು ಒಳಗಿನ ಎಚ್ಚರ ಮಾತ್ರ ಹೊಂದಿದ್ದಾದ್ರೆ, ಹೊರಗಿನ ಎಚ್ಚರ ಹೊಂದಿರಲಿಲ್ಲ ಅಂತ ಆಗಿದ್ದಾದ್ರೆ ಆವಾಗ ನೀನು ಅಂತಃಪ್ರಜ್ಞ. ಇಲ್ಲಿ ತನಕ ಹೆಂಗರ ಮಾಡಿ ಸರ್ಕಸ್ ಮಾಡಿ ತಿಳ್ಕೋತಾನೆ ಕಷ್ಟಪಟ್ಟು, ಹೇಗೆ ಸ್ವಲ್ಪ ಅನುಭವ ಗಮ್ಯ ಇರ್ತದೆ. ಕನಸೆಲ್ಲ ಅನುಭವ ಗಮ್ಯ ಇತ್ತು ಅವರು. ಮುಂದಿನ ಹೆಜ್ಜೆ ಪ್ರಜ್ಞಾನ ಘನ ಹೆಂಗ್ ತಿಳ್ಕೊಬೋದು? ನೀ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋದ್ಯೋ ಗಾರ್ಡನ್ ಇದ್ರಿಂದ ಹೊರಗೆ ಬಂದಿರ್ತೀವಿ, ನೀ ಬಯಸ್ಕೊಳ್ತೀನಿ ಆಗ ಇಲ್ಲ, ಹೊರಗೆ ಬರೋದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ನಿದ್ರೆಯೊಳಗೆ ಯಾರಿಗೂ ಏನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರ್ತಾರೆ ಗೊತ್ತಿಲ್ಲ, ಹಂಗೇನು ಅಂತ ಬುದ್ಧಿ ಇಲ್ಲ. ನಿದ್ರೆಯೊಳಗೆ ಏನ್ ಪ್ರಾಕ್ಟೀಸ್ ಮಾಡ್ತೀನಿ? ಒಳಗೆ ಪ್ರಾಕ್ಟೀಸ್ ಮಾಡ್ತಾನ. ಜ್ಞಾನಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಜ್ಞಾನೇನೇ ಇವತ್ತು ಕೈಬಲ್ಲೆ. ಅರಿವೇ ನಾನು ಎನ್ನುವ ಅಂತಿಮ ಸಿದ್ಧಾಂತ, ಅದೇ ಮೋಕ್ಷ. ಜ್ಞಾನದಿಂದ ಮೋಕ್ಷ ಅಲ್ಲ, ಜ್ಞಾನದ ಫಲ ಮೋಕ್ಷ ಅಲ್ಲ, ಜ್ಞಾನವೇ ಮೋಕ್ಷ. ಕೇವಲ ಜ್ಞಾನ ಕೊಡೋದು, ತಗೊಳ್ಳೋದು, ನಗೋದು, ಅಳೋದು, ಏನು ನಡ್ಕೊಂಡು ಹೋಗ್ತಾ ಇವೆ ಇದಕ್ಕೂ ಆತ್ಮನಿಗೂ ಏನು ಸಂಬಂಧವೇ ಇಲ್ಲ. ಇದು ನಾಟಕ, ಇದು ಪಿಕ್ಚರು, ಇದು ಒಂದು ಶೂಟಿಂಗ್ ಪ್ಲೇ ಮಾಡ್ತಾ ಇದ್ದಾರೆ ಅಷ್ಟೆ. ಯಾರ ಡೈರೆಕ್ಟರು? ಈಶ್ವರ, ಸರ್ವಜ್ಞ ಸರ್ವಶಕ್ತ ಈಶ್ವರ, ಅವನೇ ಡೈರೆಕ್ಟರ್. ರೈಟರ್ ಯಾರು? ಅವನೇ. ಡೈರೆಕ್ಟರ್ ಅವನೇ. ಪ್ರೊಡ್ಯೂಸರ್ ಯಾರು? ಅವನೇ. ಈ ನಾಟಕದಲ್ಲಿ ಇದ್ದವನು ಯಾರು? ಅವನೇ. ಹಂಗಾರೆ ತಿಳ್ಕೊ, ಇವತ್ತು ಆರೋಪಿತವಾಗಿದ್ದರಿಂದಾಗಿ ಇವುಗಳಲ್ಲಿ ಯಾವ ನಾಮರೂಪದ ಸತ್ಯತ ಇಲ್ಲ. ಮಿಥ್ಯೆ ತೋರಿಕೆ, ಇದರ ಸ್ವಭಾವ ತೋರಿ ಅಡುಗೋದಷ್ಟೇ ಇದರ ಸ್ವಭಾವ. ಇದರೊಳಗೆ ಯಾವ ಸತ್ಯತ ಇಲ್ಲ. ಗುರುತು ಇಬ್ಬರನ್ನು ಹೆಂಗಿದೆ ಹಂಗೆ ಇದ್ರ ಅನುಭವ ನನಗಾಗೋಲ್ತಲ್ಲ. ಏನ್ ಕೊರತೆ ಇದೆ ಹೇಳ್ರಿ? ವಿಚಾರದ ಕೊರತೆ, ಜ್ಞಾನದ ಕೊರತೆ, ಶ್ರವಣದ ಕೊರತೆ, ಮನನ ನಿಧ್ಯಾಸನದ ಕೊರತೆ. ಹೋಗು ಮತ್ತೆ ಸ್ಟಾರ್ಟ್ ಮಾಡ್ತಾ ತಗೋದ. ಈ ಜನರು ಮಾಡಿ ಮಾಡಿ ಸಾಕೆ ಆಗಿದ, ಮುಂದಿನ ಜನ ನೋಡ್ ಸರಿ ಹಂಗ ಮುಂದ. ಆದರೆ ಎಲ್ಲಿವರೆಗೂ ಜ್ಞಾನ ಕಂಪ್ಲೀಟ್ ಆಗುವುದಿಲ್ಲ ಅಲ್ಲಿವರೆಗೂ ನಿನಗೆ ಮೋಕ್ಷ ಸಾಧ್ಯವಿಲ್ಲ. ಜ್ಞಾನವೇ ಮೋಕ್ಷ. ಮಧ್ಯೆ ಮಧ್ಯದಲ್ಲಿ ಇಂಥ ಇಂಜೆಕ್ಷನ್ಸ್ ಕೊಡ್ಬೇಕಾಗುತ್ತೆ. ಉಗಿದು ಬರೆದು ಉಗಿದು ಬರೆದು ಮಾಡ್ತಿರ್ತಾರ ಆಸ್ಪತ್ರೆಗೆ, ಅವನು ಮಾತ್ರೆ ಕೊಡುದು ಕಳ್ಸೋದು, ಮಾತ್ರೆ ಕೊಡುದು ಕಳ್ಸೋದು. ಕೊನೆಗೆ ಒಂದ್ಸಲ ಏನ್ ಮಾಡ್ತಾನೆ? ಏ ಮಾತ್ರೆಗಳು ಇವತ್ತು ಬಲವಾದ ಒಂದು ಇಂಜೆಕ್ಷನ್ ಕೊಟ್ಟು ಹಂಗ ಮಾಡಿದ್ರೆ ಡಾಕ್ಟರ್. ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಆರಾಮಾಗಿದ್ ನೋಡ್ರಿ, ಏನಿಲ್ಲ. ಮತ್ತೊಂದು ವಾರ ಹದ್ದು ಸದ್ದು ಸಕ್ಕೊಳ್ಳಿ, ಮತ್ತೆ ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಮುಂಚೆ ಮಾತು ತುಂಬುದು. ಈ ಸ್ಪಿರಿಚುವಲ್ ಪಾತ್ನವ್ರಿಗೆ ಇಲ್ಲಿವರೆಗೆ ಇವರು ಅಂತಿಮವಾಗಿ ಆಗಮ ಪ್ರಮಾಣಕ್ಕೆ ಶರಣ ಆಗುವುದಿಲ್ಲ. ಆತ್ಮಜ್ಞಾನಕ್ಕೆ ಶಾಸ್ತ್ರಗಳೇ ಪ್ರಮಾಣ, ಶಾಸ್ತ್ರ ವಾಕ್ಯವೇ ಪ್ರಮಾಣ ಅನ್ನೋದು ಎಲ್ಲಿವರೆಗೂ ಒಂದು ಸ್ಪಷ್ಟ ಆಗುವುದಿಲ್ಲ. ಶರಣಾಗತರ ಆಗೋದಿಲ್ಲ. ಒಂದ್ಸಲ ಶರಣಾಗತರ ಆಗುತ್ತೆ ಅಂದ್ರೆ ಇಟ್ ಟೇಕ್ ಕೇರ್ ಬೈ ಇಟ್ ಸರ್. ತಾನು ತಾನೇ ಎಲ್ಲ ನಮ್ ಕಾಲಿ ತಗೋತು, ಎಲ್ಲ ತಗೋತು, ಊಟ ತಿಂಡಿ ಬಟ್ಟೆ ಸಹಿತವಾಗಿ ಎಲ್ಲ ಕಾಳಜಿನೂ, ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ಕಾಳಜಿನೂ ಈ ಶಾಸ್ತ್ರವೇ ತಗೋತು. ಅಂದ್ರೆ ಶಾಸ್ತ್ರ ನೀವು ಕೈಲಿ ಅಷ್ಟು ಗಟ್ಟಿ ಇರ್ಬೇಕು. ಏನೋ ಮಾಡ್ತೀನಿ, ಹೆಂಗೋ ಮಾಡ್ತೀನಿ, ನಡ್ಕೊಂಡು ಹೋಗ್ತದೆ, ಆಗೋದಿಲ್ಲ. ಗುರು ಕೃಪಾ, ಗುರುವಿನ ಗ್ರೇಸ್ ಅಂತ ಏನ್ ಹೇಳ್ತೀರಿ, ಇದು ಪ್ರವಾಹ ಯುಕ್ತವಾಗಿ ನಿಮ್ಮ ಜೊತೆಗೆ ಇರಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಬುದ್ಧಿಗಳು ಕೂಡ ಅಷ್ಟೇ ಗಟ್ಟಿಯಾಗಿರ್ತಕ್ಕದ್ದು. ಶಾಸ್ತ್ರ ಬಿಟ್ಟು ನನಗೆ ಅನ್ಯ ದಾರಿ ಇಲ್ಲ, ಅದು ಕೂಡ ಅಷ್ಟೇ ಗಟ್ಟಿಯಾಗಿರುತ್ತೆ. ಆವಾಗ ಗುರು ಕೃಪೆ ನಿಮ್ಮ ಹತ್ರ ಬರ್ತದೆ. ಹೇಗೆ ಈ ಬಾವಿಯಾಗಿದ್ದಾರೆ ನೋಡಿ, ಬಾವಿಯಾಗಿದ್ದಾರೆ ಎಷ್ಟು ಆಳ ಆಗಿದ್ರೆ ಏನು, ಎಷ್ಟು ಆಳ ಆಗಿದ್ರೆ ಮುಖ್ಯ ಅಲ್ಲ. ಈ ಥರ ಅಷ್ಟು ಬರೀ ಮಣ್ಣೆ, ಆ ಕೊನೆಗೆ ಒಂದು ಕಲ್ಲು ತೆಗಿಬೇಕಾಗಿರುತ್ತೆ ಅಷ್ಟು. ಆ ಒಂದು ಕಲ್ಲು ಸರಿಸ್ಬಿಡಲಿ ನೀರು ಚಿಂದ, ಅದಕ್ಕೆ ಸಾಕ್ಷಾತ್ಕಾರ ಅಂತ. ಆ ಅಜ್ಞಾನದ ಕೊನೆಯ ಒಂದು ಪೊರೆ ಅದು ಗುರುವಿನ ಕೃಪೆಯಿಂದಲೇ ತೆಗೆದುಬಿಡುತ್ತೆ. ಆ ಆತ್ಮಾನಂದದ ಭೋಗ್ಯ ಚಿನ್ನ. ಓಕೆ, ಈ ಪ್ರಕಾರ ಎಷ್ಟಾದ್ರು ಈಗ ಹತ್ತೊಂಬತ್ತು ಅಂಗಗಳು, ಬುದ್ಧೇಂದ್ರಿಯಾಣಿ ಕರ್ಮೇಂದ್ರಿಯಾಣಿ ವಾಯುವಶ್ಚ ಪ್ರಾಣಾದಯ ಪಂಚ ಮನಃ ಬುದ್ಧಿ ಅಹಂಕಾರ ಚಿಂತಿ ಮುಖಾನೀವ ಮುಖಾನಿ ತಾನಿ ಉಪಲಬ್ಧಿ ದ್ವಾರಾಣಿ ಇತ್ಯರ್ಥ. ಓಕೆ, ಸಹ ಏವಂ ವಿಶಿಷ್ಟಃ ವಿಶ್ವಾನರಃ ಯಥೋಕ್ತೈಃ ದ್ವಾರೈಃ ಶಬ್ದಾದೀನ್ ಸ್ಥೂಲಾನ್ ಶಬ್ದಾದೀನ್ ಸ್ಥೂಲಾನ್ ವಿಷಯಾನ್ ವಿಷಯಾನ್ ಭುಂಕ್ತೆ ಭುಂಕ್ತೆ ಇತಿ ಸ್ಥೂಲ ಭುಕ್ ಇತಿ ಸ್ಥೂಲ ಭುಕ್. ಈ ಪ್ರಕಾರವಾಗಿ ಇವನು ಹೊರಮುಖವಾಗಿ ಏವಂ ವಿಶಿಷ್ಟಃ ಈ ಎಲ್ಲ ಸಲಕರಣೆಗಳೊಂದಿಗೆ ಹೊರಮುಖವಾಗಿ ಏನು ವೈಶ್ವಾನರನು ಇದ್ದಾನೋ, ಯಾವ ವೈಶ್ವಾನರೇವ ಯಥೋಕ್ತೈ ದ್ವಾರೈಹಿ ಈ ದ್ವಾರಗಳು ಯಾವ ದ್ವಾರಗಳು, ಪಂಚಜ್ಞಾನೇಂದ್ರಿಯಗಳು ಬಂದರೆ ಕರ್ಮೇಂದ್ರಿಯ ಇತ್ಯಾದಿಗಳು ಏನು ದ್ವಾರಗಳಿವೆ, ಇವುಗಳನ್ನು ಮೂಲಕವಾಗಿ ಅವನು ಹೊರಗಿರುವ ಪ್ರಪಂಚ ಅನುಭವಿಸ್ತಾ ಇದ್ದಾನೆ. ಏನು ಪ್ರಪಂಚ ಅದು, ಶಬ್ದಾದೀನ್ ಸ್ಥೂಲಾನ್ ವಿಷಯಾನ್ ಭೂಂಕ್ತೆ. ಇವುಗಳನ್ನು ಅವನು ಭೋಗಿಸ್ತಾ ಇದ್ದಾನೆ. ಏನು ಭೋಗಿಸ್ತಾ ಇದ್ದಾನೆ, ಪರಮುಖವಾದಂತಹ ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಭೋಗಗಳನ್ನ ಭುಂಕ್ತಿ. ಆದ್ರಿಂದ ಇವನು ಏನನ್ನ ಭೋಗಿಸ್ತಾನೋ ಒಂದೇ ಶಬ್ದ ಹೇಳ್ತೀವಿ, ಸ್ಥೂಲ ಭುಕ್. ಸ್ಥೂಲವನ್ನ ಭೋಗಿಸುವ ಭೋಗಿ, ಭುಕ್ ಅಂದ್ರೆ ಭೋಗಿ. ಸ್ಥೂಲ ಭುಕ್ ಅಂದ್ರೆ ಸ್ಥೂಲವನ್ನ ಭೋಗಿಸುವ ಭೋಗಿ, ಸ್ಥೂಲ ಭೋಗಿ. ಸ್ಥೂಲವನ್ನ ಭೋಗಿಸುವ ಭೋಗಿಗೆ ಸ್ಥೂಲ ಭೋಗಿ ಅಂತ. ಸ್ಥೂಲ ಭುಕ್ ಹೇಗ್ ಹೋದ ಹೊರಗವ, ಶಬ್ದಾದಿ ದ್ವಾರೇನ ಚಕ್ಷುರಾದಿ ದ್ವಾರೇನ ಮನಸ್ಸು ಬುದ್ಧಿ ದ್ವಾರೇನ ವಾಕ್ ದ್ವಾರೇನ ಏಕೋನವಿಂಶತಿ ದ್ವಾರೇನ ಹತ್ತೊಂಬತ್ತು ದ್ವಾರಗಳು ಎಲ್ಲೆಲ್ಲಂತ ಕಟ್ಟಿಡ್ತೀರಿ ನೀವು, ಎಲ್ಲೆಲ್ಲ ಕಟ್ಟಿಡ್ತೀರಿ ಎಷ್ಟು ಎಷ್ಟು ಚಂದ ನೋಡ್ರಿ ಅನಾಲಿಸಿಸ್. ಇವನು ಹೊರಮುಖವಾಗಿ ಹೋಗಿದ್ದಾನೆ ಅವಿದ್ಯಾ ಎಂದರೆ, ಇವನ ಹೊರಮುಖದ ಅಸೋಸಿಯೇಷನ್, ಹೊರಮುಖದ ಅಭಿಮಾನ, ಹೊರಮುಖದ ಐಡೆಂಟಿಫಿಕೇಶನ್ ಅವಿದ್ಯೆಯಿಂದಾಗಿ ಆಗಿತ್ತು ಅಂತಂದ್ರೆ ಅದನ್ನು ವಿದ್ಯೆಯಿಂದ ಕಳ್ಕೊಬೇಕು ತಾನೆ. ಲಾಜಿಕ್ ಇಲ್ಲ ಬೆದರಿಗೆ. ಪ್ರಾಕ್ಟಿಕಲ್ ಆಗಿ ಹೋಗಿದ್ದಾನೆ, ಪ್ರಾಕ್ಟಿಕಲ್ ಆಗಿ ಹೇಳ್ಕೊಂಬರ್ರಿ ನಾವು. ಪ್ರಾಕ್ಟಿಕಲ್ ಹಾಗಾದ್ರೆ ಒಂದು ಕಡೆ ಅವಿದ್ಯಾಕೃತ ಅಂತ ಹೇಳಿ ಕೊಡ್ತೀರಿ ಯಾಕೆ, ಇನ್ನೊಂದು ಕಡೆ ಪ್ರಾಕ್ಟೀಸ್ ಮಾಡು ಅಂತ ಯಾಕೆ ಹೇಳ್ತೀರಿ? ಕೂತ್ಕೊಂಡು ಇನ್ನೊಂದ್ಸಲ ಉಪನಿಷತ್ ಅಭ್ಯಾಸ ಮಾಡು. ಆರೋಗ್ಯ ಚೆನ್ನಾಗಿತ್ತು ಸಮಸ್ಯೆ, ಆರೋಗ್ಯ ಚೆನ್ನಾಗಿರೋದೇ ಪ್ರಾಣಾಯಾಮ ಮಾಡು. ನಾ ಬೇಡ ಅಂಬೇಡ, ಆದ್ರೆ ಹೊರಗೆ ಹೋಗಿರುವಂತಹ ಆತ್ಮನನ್ನ ಒಳಗೆ ಜಗಲಿಕ ಪ್ರಾಣಾಯಾಮ ಯಾಕೆ ಮಾಡ್ತೀನಿ ನೀನು? ಇನ್ ದಿ ಸೇಮ್ ಫಿಲಾಸಫಿ, ಒನ್ ಸೈಡ್ ಯು ಸೇ ಇಟ್ಸ್ ಅವಿದ್ಯಾಕೃತ, ದೇ ಫೋರ್ ನೀನು ಧ್ಯಾನ ಮಾಡು. ಏನ್ ಧ್ಯಾನ ಮಾಡೋದು? ಹೊರಗೆ ಹೋಗಿರುವ ಆತ್ಮನ ಹೊರಗೆ ಹೇಳ್ಕೊಬೋದು, ಅದ್ರ ಮೇಲೆ ಧ್ಯಾನ ಮಾಡು. ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಮಾಡ್ತೇನೆ, ಮಾಡು. ವೆರಿ ಗುಡ್. ಕ್ಲಾರಿಟಿ ಇರ್ಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ, ಇದು ಯಾವ ಕೆಟಗರಿ ಸೇರಿದ್ದು ಅಷ್ಟೇ ನಾನು ಹೇಳೋದು ನಿಮಗೆ. ಮಾಡೋದ್ರಲ್ಲಿ ಏನೂ ತಪ್ಪನ್ನು ನಾನು ಎಣಿಸ್ತಾ ಇಲ್ಲ. ಅದು ಯೋಗ ಇರಲಿ, ಪ್ರಾಣಾಯಾಮ ಇರಲಿ, ಅದಕ್ಕೇನೇ ಇರಲಿ, ನಾನದು ಯಾವುದೂ ತಪ್ಪು ಅನ್ನಿಸ್ತಾ ಇಲ್ಲ. ಅದು ಯಾವ ಪ್ರಾಕ್ಟೀಸುಗಳಿಗೂ ಆತ್ಮನಿಗೂ ಏನೂ ಸಂಬಂಧ ಇಲ್ಲ. ಆತ್ಮ ನಿಷ್ಕಳಂಕ ನಿರಂಜನ. ಅವಿದ್ಯಾಕೃತ ಅನ್ನೋ ಶಬ್ದ ಅದು ಕ್ಲಿಯರ್ ಆಗಿದೆ ನಿಮಗೆ? ಇನ್ ಏನು ತಾನೇ ಕಾರಣ ಇರಲಿಕ್ಕೆ ಸಾಕು? ತಾನೇ ತಾನಾಗಿರುವ ಪ್ರಜ್ಞಾನ ಆತ್ಮ, ಅವನು ಬಹಿಷ್ಪ್ರಜ್ಞನಾಗಬೇಕಾದ್ರೆ ಏನ್ ತಲೆ ಕಟ್ಟಿತ್ತ? ಯಾಕೆ ಅವನು ಬಹಿಷ್ಪ್ರಜ್ಞನಾಗ್ಬೇಕು? ಅಲ್ಲಿ ಪೂರ್ಣ ಆನಂದ ಇದೆ, ಅಖಂಡ ಆನಂದ ಸೌಖ್ಯವೇ ಇದೆ ಅಲ್ಲಿ. ಅದನ್ನು ಬಿಟ್ಬಿಟ್ಟು ಅವನು ದುಃಖಕ್ಕಾಗಿ ಯಾಕೆ ಹೊರಬರ್ತಾನೆ? ಬಹಿಷ್ಪ್ರಜ್ಞ ಆಗ್ತಾನೆ. ಬಿಟ್ಟು ಬೇರೆ ಏನ್ ಶಬ್ದ ಹೇಳು, ಬೇರೆ ಏನ್ ಫಿಲಾಸಫಿ ಇರಲಿಕ್ಕೆ ಸಾಧ್ಯ ಹೇಳ ನನಗೆ? ಅನಂತ ವೈಭವವೇ ಅಲ್ಲಿ ಅವನ ಹತ್ರ ಇರುವಾಗ ಹೊರಗೆ ಯಾಕೆ ಬರ್ತಾನೆ ಭಿಕ್ಷೆ ಬಿಡ್ಲಿಕ್ಕೆ? ಸರ್ವ ಶಬ್ದ, ಸರ್ವ ಸ್ಪರ್ಶ, ಸರ್ವ ರೂಪ, ಸರ್ವ ರಸ, ಗಂಧ, ಯಾಕೆ ಬರ್ಬೇಕು ಅವನಿಗೆ? ಇಲ್ಲ ಬರಬಾರ್ದು. ಬಂದಾನೇ ಇಲ್ಲ, ಬಂದಾನೆ ಹೆಂಗ್ ಬಂತ? ಏನ ವಿದ್ಯೆ? ತಾನು ಯಾರು, ತನ್ನ ಸ್ವರೂಪ ಏನು, ಅದ್ರ ಅನುಭವನಿಗಿಲ್ಲ. ಹೀಗಾಗಿ ಆರೋಪ, ಮೊದಲನೇ ಆರೋಪ ಏನು? ಐ ಆಮ್ ಲಿಮಿಟೆಡ್, ನಾನು ಅಲ್ಪ, ಅಲ್ಪ ಪ್ರಜ್ಞ, ಇವುಗಳನ್ನು ಸಹಿಸಲಾರೆ. ಡೆಫಿನೆಟ್ಲಿ ಯಾವುದು ನಾನು ಅದನ್ನು ಬಿಟ್ಕೊಟ್ಟು ನಾನು ಅಲ್ಲದ್ದು ನಾನು ಅಂದ್ಕೊಂಡ್ರೆ ಯಾರಿಗೆ ತಡ್ಕೊಳ್ಳಿಕ್ಕಾಗ್ತದೆ? ನಾನು ನಾನಾಗಿರುವುದನ್ನು ಬಿಟ್ಟು ತಾನು ಏನೋ ಆಗಿ ಅಂದುಕೊಂಡಾಗ ಅವ್ರು ಹೆಂಗೆ ಸಮಾಧಾನ ಅನ್ನಿಸ್ಬೋದು? ಕಳ್ಕೊಬೇಕು. ಹೇಗೆ ಕಳ್ಕೊಬೇಕು? ಪರಿಹಾರ ಏನು? ಸುಖ ಹುಡುಕ್ಬೇಕು. ನೀವೆಲ್ಲ ಸ್ಟೆಪ್ಸ್ ತಪ್ತಾ ಇದೆ. ನಾನು ನನ್ನ ಮೇಲೆ ಆರೋಪ ಮಾಡ್ಕೊಂಡಿದ್ದೀನಿ, ನಾನು ದುಃಖಿ, ಅಲ್ಪ ಪ್ರಜ್ಞ, ಅಜ್ಞಾನಿ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಪರಿಹಾರ ಏನು? ಇವತ್ತಿನ ಮಟ್ಟಕ್ಕೆ ನಾನು ಯಾವುದರಲ್ಲಿ ದುಃಖಿ ಇದ್ದೇನೋ ಆ ದುಃಖ ಕಳ್ಕೊಳ್ಳಿಕ್ಕೆ ಸುಖ ಪಡ್ಕೋಬೇಕು. ಹಣದಲ್ಲಿ ದುಃಖಿ ಆಗಿದ್ದಂದ್ರೆ ಹಣ ಪಡ್ಕೋಬೇಕು. ಬಂಧು ಬಾಂಧವರ ಬಗ್ಗೆ ದುಃಖಿ ಆಗಿದ್ದರೆ ಬಂಧು ಬಾಂಧವರನ್ನು ಬೆಳೆಸ್ಕೋಬೇಕು. ಹೀಗೆ ನಮ್ಮ ಪ್ರಯತ್ನಗಳು ಎಲ್ಲ ಅಜ್ಞಾನದ ಪ್ರಯತ್ನಗಳು. ಆನಂತರ ಅವನಿಗೆ ಒಂದು ಕಡೆ ಎಚ್ಚರಾಗ್ತದೆ, ನನ್ನ ಸ್ವರೂಪದ ಅಜ್ಞಾನದಿಂದ ನಾನು ಹೊರಗಡೆ ಹುಡುಕ್ತಾ ಇದ್ದೀನಿ, ನಾನು ಸ್ವರೂಪದ ಜ್ಞಾನ ಪಡ್ಕೋಬೇಕು ಅಂತ ವಾಪಸ್ ಬರ್ತಾನೆ. ಅವಾಗ ಉಪನಿಷತ್ ಮಾರ್ಗದರ್ಶನ ಆಗ್ತದೆ, ನೀನು ಪರಬ್ರಹ್ಮ ಸ್ವರೂಪನೇ ಇದ್ದೀಯ. ಹೀಗೆ ಅವಿದ್ಯಾ ಕೃತ ಅನ್ನೋದು ಮುಂದೆ ಒಪ್ಪಬೇಕಾಗ್ತದೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಪ್ರಾಕ್ಟಿಕಲ್ ಅಲ್ಲ, ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಜ್ಞಾನ. ಶಬ್ದಾದೀನ್ ಸ್ಥೂಲ ವಿಷಯ ಭುಂಕ್ತಿ. ಆದ್ದರಿಂದ ಇವನೇನಾಗ್ಬಿಟ್ಟ, ಸ್ಥೂಲ ಬುಕ್ ವೈಷ್ಣು ಆದಂಗ ಆ ಶಬ್ದ ಅರ್ಥ ಕೊಟ್ಟ ನೋಡು. ವಿಶ್ವೇಶಾಂ ನರಾಣಾಂ ಅನೇಕಧಾ ನಯನಾತ್ ವೈಶ್ವಾನರಃ. ಅನೇಕಧಾ ನಯನಾತ್ ಈಶ್ವರ ವೈಶ್ವಾನರ ಯಾರಿಗಿದೆ ಈಶ್ವರಿಗೆ ಹೆಸರು. ಈಶ್ವರ ಈ ನರರನ್ನ ಅನೇಕಧಾ ನಯನಾತ್ ಕರ್ಕೊಂಡು ಹೋಗೋದು. ನೀ ಧಾತು, ನೀ ನಯ ಕರ್ಕೊಂಡು ಹೋಗೋದು. ಅಲ್ಲಿ ಕೂಡ ಅಷ್ಟೇ, ಉಪನಯನ ಉಪನಯನ ಶಬ್ದ ನಯ ಉಪನಯ ಸಮೀಪ, ಗುರುಗಳ ಸಮೀಪ ಕರ್ಕೊಂಡು ಹೋಗುವಂತಹ ಸಂದರ್ಭ ಸಮಯ ಸಂಸ್ಕಾರ ಅದು ಉಪನಯನ. ಆವಾಗ ನೀನು ಉಪನೀತನಾಗ್ತೀಯ. ಗುರುಗಳ ಸಮೀಪ ಹೋದಾಗ ನೀನು ಉಪನೀತನಾಗ್ತೀಯ. ಆ ಉಪನೀತನಾಗಿದ್ದಕ್ಕೆ ಜ್ಯೋತಕ ನಿನಗೊಂದು ಹಗ್ಗ ಹಾಕ್ತಾರೆ. ಒಳ್ಳೆ ಎಲ್ಲ ಸಂಸ್ಕಾರ ಲಕ್ಷಣಗಳು. ಅನೇಕದಾ ನಯನ ಅದು ನರಾಣ ಅನೇಕದಾ ನಯನಾತ್ ತಸ್ಮಾತ್ ವೈಶ್ವಾನರ. ಆದ್ದರಿಂದ ಇವನ ಹೆಸರು ಏನು? ವೈಶ್ವಾನರ. ಎಲ್ಲ ಕರ್ಕೊಂಡು ಹೋಗ್ತಾನ ಅವನು? ಅವರವರ ಮಾಡಿದ ಕರ್ಮಗಳ ಫಲಗಳ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಅರ್ಥ ಕಾಮ ಧರ್ಮ ಕೊನೆಯ ಫಲ ಮೋಕ್ಷ. ಈ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಮನುಷ್ಯರನ್ನು ಅವನಿಗೆ ವೈಶ್ವಾನರ ಅಂತ ಕರೀತಾರೆ. ಅಥವಾ ಇನ್ನೊಂದು ಅರ್ಥ ಕೊಡ್ತಾರೆ, ವಿಶ್ವಶ್ಚ ಅಸೌ ನರಶ್ಚ. ವಿಶ್ವಶ್ಚ ಅಸೌ ನರಶ್ಚ. ವಿಶ್ವದ ವಿಶ್ವನೂ ಇವನೇ, ವಿಶ್ವದ ವಿಶ್ವನೂ ಇವನೇ, ನರನೂ ಇವನೇ. ಆದ್ದರಿಂದ ವೈಶ್ವಾನ ವಿಶ್ವಶ್ಚ ವಿಶ್ವಃ ಚ ಅಸೌ ನರಶ್ಚ ನರಃ ಚ. ಆದ್ದರಿಂದ ಇವನು ವೈಶ್ವಾನರ. ಆಮೇಲೆ ಹೇಳ್ತಾರೆ, ವಿಶ್ವಾನರ ಏವ ವೈಶ್ವಾನರ ಶಬ್ದ ಅಲ್ಲ. ವಿಶ್ವಾನರನೇ ವೈಶ್ವಾನರ, ವೈಶ್ವಾನರನೇ ವಿಶ್ವಾನ. ಸರ್ವಪಿಂಡ ಆತ್ಮ ಅನನ್ಯತ್ವಾತ್ ಸಹ ಪ್ರಥಮ ಪಾದಃ ಏತತ್ ಪೂರ್ವಕತ್ವಾತ್ ಉತ್ತರ ಪಾದಾದಿಗಮಸ್ಯ ಪ್ರಾಥಮ್ಯಂ ಅಸ್ಯ. ಎಲ್ಲ ಶರೀರಗಳ ಆತ್ಮನು ಇವನೇ ಆಗಿದ್ದರಿಂದಾಗಿ ಸರ್ವಪಿಂಡ ಆತ್ಮ ಅನನ್ಯತ್ವಾದ ಎಲ್ಲ ಪಿಂಡಗಳಲ್ಲಿ ಆತ್ಮನು ಅನ್ಯ ಅನ್ಯವಾಗಿಲ್ಲ. ಎಲ್ಲ ಪಿಂಡಗಳಲ್ಲಿ ಜೀವಾತ್ಮರುಗಳಲ್ಲಿ ಎಲ್ಲ ಜೀವಾತ್ಮರುಗಳಲ್ಲಿ ಆತ್ಮನು ಬೇರೆ ಬೇರೆ ಬೇರೆ ಬೇರೆ ಆಗಿಲ್ಲ, ಎಲ್ಲರಿಗೂ ಒಬ್ಬನೇ. ಅದರ ಅದಕ್ಕೆ ಶಬ್ದ ಅನನ್ಯತ್ವಾತ್ ಅಂದ್ರೆ ಅನ್ಯ ಇಲ್ಲ, ನ ಅನ್ಯತ್ವಾತ್ ಅನನ್ಯತ್ವಾತ್ ಅಲ್ಲಿ ಮುಗಿತದೆ. ಆಮೇಲೆ ಪ್ರಥಮ ಪಾದ, ಯಾಕೆ ಇವರಿಗೆ ಪ್ರಥಮ ಪಾದ ಅಂದ್ರೆ ಮಂತ್ರದಲ್ಲಿ ವೈಶ್ವಾನರ ಪ್ರಥಮ ಪಾದ, ಯಾಕೆ ಇವರು ಪ್ರಥಮ ಪಾದ? ಏಕೆಂದರೆ ಪೂರಕತ್ವಾ ಉತ್ತರ ಪಾದ ಅಧಿಗಮಸ್ಯ, ಮುಂದಿನ ಮುಂದಿನ ಪಾದಗಳನ್ನ ವಿವರಿಸಲಿಕ್ಕಾಗಿ ಇದು ಪೂರ್ವದಲ್ಲಿ ಬಂದಿದ್ದರಿಂದಾಗಿ ಇದು ಏನಾಗ್ತದೆ ಪ್ರಥಮ ಪಾದ ಪ್ರಾಥಮ್ಯಂ ಅಸ್ಯ, ಇದು ಪ್ರಥಮ ಪಾದ ಅಂತ ಅನ್ಬಿಡ್ತದೆ. ಅಂದ್ರೆ ಈ ಮೂಲಕವಾಗಿ ನಾವು ಮುಂದಿನ ಪಾದವನ್ನ ಅರ್ಥ ಮಾಡ್ಕೋಬೇಕು, ಆ ಮೂಲಕವಾಗಿ ಅದರ ಮುಂದಿನ ಪಾದವನ್ನ ಅರ್ಥ ಮಾಡ್ಕೋಬೇಕು. ಈಗ ಪ್ರಥಮ ದ್ವಿತೀಯ ತೃತೀಯ ಪಾದ, ಮತ್ತೆ ನೀವು ಹೀಗೆ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬಾರ್ದು. ಮೊದಲು ವೈಶ್ವಾನರ ಹುಟ್ಟಿದ, ಆಮೇಲೆ ತೇಜಸ ಹುಟ್ಟಿದ, ಆಮೇಲೆ ಪ್ರಾಜ್ಞ ಹುಟ್ಟಿದ ಅಂತ ಅರ್ಥ ಮಾಡ್ಕೋಬಾರ್ದು. ಇದು ಹುಟ್ಟು ಅನ್ನೋ ಪ್ರಶ್ನೆ ಇಲ್ಲ. ಮೊದಲು ತಿಳಿತಾರೆ, ಇಮ್ಮಿಡಿಯೇಟ್ ಅನುಭವ ಬರ್ತದೆ. ಏನು ಜಾಗೃತ ಅನುಭವ? ಯಾವನಾದ್ರೂ ಬಂದು ನನ್ ಜಾಗೃತ ಅವಸ್ಥ ಅಂದ್ರೆ ಏನು ಗೊತ್ತಿಲ್ಲ ರೀ ಅಂತಂದ್ರೆ, ಮುಂದಿನದ ಕತೆ ನಿಮ್ಗೆ ಗೊತ್ತು. ಪ್ರಥಮ ನಮ್ಮ ಅನುಭವಕ್ಕೆ ಬರೋದು ನಾನು ಇದ್ದೇನೆ, ನಾನು ಸತ್ತಿಲ್ಲ, ನಾ ಇದ್ದೇನೆ ಅನ್ನೋ ಅನುಭವಕ್ಕೆ ಬರೋದು ಮೊಟ್ಟ ಮೊದಲಿಗೆ ಜಾಗೃತ ಅವಸ್ಥೆ ಕಲ್ಲ. ಆಮೇಲೆ ಹನ್ನೆರಡನೇ ಭಾಷ್ಯ, ಕಥಂ ಅಯಮಾತ್ಮ ಬ್ರಹ್ಮ ಪ್ರತ್ಯಗಾತ್ಮನ ಅಸ್ಯ ಚತುಷ್ಪಾತ್ವಿ ಪ್ರಕೃತಿ ಯುಲೋಕಾದೀನಾ ಮೂರ್ಧಾದಿ ಅಂಗತ್ವಂ ಇತಿ ನೈಷ ದೋಷಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್.